ಜಯ ಜಯ ಎನ್ನುತ್ತಿವುದು, ಕವಿವರ ಜಯ ಜಯ ಎನ್ನುತ್ತಿವುದು. ಭಗವಾನ್ ಶ್ರೀಹರಿ ಸೂತ್ರಧಾರಿ ಭಕ್ತ ನಾರಾಯಣಪ್ಪನು, ಭವ್ಯತೆಯ ತೊರಿ ಭಾರತ ಕಥಮೃತ ಜ್ಯೋತಿಯ ಬೆಳಗಿಸಿ ಭಕ್ತಿ ಎಂಬ ಭಾವದಿ ಕಾವ್ಯವ ಹರಿಸಿ ನವರತ್ನದ ಕೋಲಿಯಲ್ಲಿ ಮೂಡಿಗುದು, ನಮ್ರತೆಯ ಭಾವವು ನೆಲೆಸಿಬುದು, ನಯನಲಿ ಅದ್ಭುತವ ತೆರೆ ಹಿಡಿದಿಹುದು, ನವೀನ ಹೃದಯನು ಉಣಿಸಿಹುದು, ನವೀನ